ಸೊ ನಾನು ಯಾವುದೇ ಖರ್ಚ್ ಇಲ್ಲದೆ ನಾನು ಡಬಲ್ ಇನ್ಕಮ್ ನಾನು ಮಾಡ್ಕೊಳ್ತಾ ಇದ್ದೀನಿ. ಮೇಲೆ ಗಿಡ ಇವೆ, ಗಿಡ ಹಣ್ಣು ಕೊಡ್ತಾವ, ಕೆಳಗೆ ಎರೆಹುಳ ಘಟಕಗಳವ, ಕೆಳಗೆ ಎರೆಹುಳ ಗೊಬ್ಬರ. ಸೊ ಅದನ್ನ ಎನ್ರಿಚ್ ಯಾವ ರೀತಿ ಮಾಡ್ಬೇಕಂತೇಳಿ ಒಂದು ತಲೆ ಓಡಿ, ಆ ಎನ್ರಿಚ್ ಅಲ್ಲೇ ನಾನು ಎರೆಹುಳಿಗೆ ಬಂದಂತ ಗೊಬ್ಬರವನ್ನ ಸೋಸಿ ಅದಕ್ಕೆ ಮತ್ತೆ ನಾನು ಪಂಚಗವ್ಯ, ಜೀವಾಮೃತ, ಗೋಕೃಪ ಜಲ, ವೇಸ್ಟ್ ಡಿಕಾಂಪೋಸರು, ಟ್ರೈಕೋಡ್ರಮ, ರೈಸೋಬಿಮ್, PSB, ಅಜೋ ಬ್ಯಾಕ್ಟೀರಿಯಾ, ಬೆವೇರಿಯಾ ಎಲ್ಲ ಮಿಕ್ಸ್ ಮಾಡಿ ಎನ್ರಿಚ್ ಗೊಬ್ಬರ ಮಾಡಿ ನನ್ನ ತೋಟಕ್ಕೂ ಉಪಯೋಗ ಮಾಡ್ತೀನಿ. ಯಾರು ರೈತರು ಬಂದು ತಗೊಂಡ್ರೆ ಅವ್ರಿನೂ ಕೊಡ್ತೀನಿ. ಇನ್ನೊಂದು ಅದೇ ಎರೆಹುಳ ಗೊಬ್ಬರದಿಂದ ನಾನು ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ರೀಪಾಟಿಂಗ್ ವರ್ಕ್ ತೋರ್ತಾ ಇದ್ದೀನಿ. ಈಗೆಲ್ಲ ಗುಲ್ಬರ್ಗದಲ್ಲಿ ಜನರಿಗೆ ಪಾಟಿಂಗ್ ಅದ, ಆ ಪಾಟಿಂಗ್ ರೀಪಾಟಿಂಗ್ ಇದನ್ನ ಉಪಯೋಗ ಮಾಡಿ ಮತ್ತೆ ರೀಪಾಟಿಂಗ್ ಕೆಲಸನು ನಾನು ಈ ಗುಲ್ಬರ್ಗ ಜನರಿಗೆ ಮಾಡ್ತಾ ಇದ್ದೀನಿ. ಅಂದ್ರೆ ಏನು ತಾವು ಶ್ರೀಮಂತಗೊಳಿಸಿದಂತ ಏನು ಎರೆ ಗೊಬ್ಬರ ಅದಲ್ಲ, ಅದ್ರದ ಫಲಿತಾಂಶ ಬಹಳ ಚಲೋ ಅದಂತೀರಿ ಸರ್? ಅದು ನಮ್ಗ ಹೆಣ್ಮಕ್ಳಿಗೆ ಬಂಗಾರ ಎಷ್ಟು ಖರೀದಿ ಮಾಡಿದ್ರ ಸಂತೋಷ ಅನಿಸ್ತದ, ಆ ಗಿಡಗಳಿಗೂ ಆ ಬೆಳೆಗಳಿಗೂ ಆ ಎರೆಹುಳ ಗೊಬ್ಬರ ಅಂದ್ರೆ ಸಂತೋಷ. ಆ ಲೆಕ್ಕದಲ್ಲಿ ನಾವು ಅಳದ್ರೆ ಎರೆಹುಳ ಗೊಬ್ಬರಕ್ಕಿಂತ ಬೇರೆ ಯಾವುದು ಇಲ್ಲ, ಅಡ್ಡಿ ಇಲ್ಲ. ಈಗ ತಾವೇನು ಎನ್ರಿಚ್ ಮಾಡಿದ್ರಲ್ಲ, ಎನ್ರಿಚ್ ಮಾಡುವಂತ ಒಂದ್ ಸಂದರ್ಭದೊಳಗ ಇಷ್ಟು ಪ್ರಮಾಣದೊಳಗ ಈ ಬೆವೇರಿಯಾ ಕೂಡಿಸ್ಬೇಕು, ಇಷ್ಟು ಪ್ರಮಾಣದೊಳಗ ಅಷ್ಟೋ ಬ್ಯಾಕ್ಟರ್ ಕೂಡಿಸ್ಬೇಕು ಅಂತ ನೀವೇನಾದ್ರೂ ಲೆಕ್ಕ ಹಾಕಿದ್ರೆ ಅಥವಾ ವಿಜ್ಞಾನಿಗಳ ಸಹಾಯ? ನಾವು ಎರೆಹುಳ ಗೊಬ್ಬರ ಮಾಡಿದ್ರೆ ನಮ್ ರಾಜ ತೆಗಿಳಿ ಸರ್ ಅವರ ಮಾರ್ಗದರ್ಶನದಲ್ಲಿ ಒಂದು ಕ್ವಿಂಟಲ್ ಎಷ್ಟು ಬೆವೇರಿ ಕಲಿಸ್ಬೇಕು, ಎಷ್ಟು ಟ್ರೈಕೋಡ್ರಮ ಕಲಿಸ್ಬೇಕು, ನಮ್ಮ ವಿಜ್ಞಾನಿಗಳು ಹಾಕಿ ಕೊಟ್ಟಿರ್ತಾರೆ. ಪಂಚಗವ್ಯ ಎಷ್ಟು ಕಲಿಸ್ಬೇಕು, ಒಂದ್ ಎಕರೆಗೆ ನಾವು ಇದು ಹೊಡಿತಿದ್ದೆ ಅಂದ್ರೆ 200 ಲೀಟರ್ ಜೀವಾಮೃತ ಕೊಡ್ಬೇಕು, 200 ಲೀಟರ್ ಪಂಚಗವ್ಯ ಕೊಡ್ಬೇಕು. ಈ ತರ ಅವ್ರು ಒಂದು ಹಾಕಿ ಕೊಟ್ಟಂಗೆ ಅದಕ್ಕೆ ಮಿಕ್ಸ್ ಮಾಡಿ ನಾವು ತಯಾರು ಮಾಡಿ ನಾವು ಬೆಳೆಗಳಿಗೆ ಕೊಡ್ತೀವಿ. ಅದರದ್ದು ಫಲಿತಾಂಶ ಅಂತೂ ಬಹಳ ಚಲೋ. ನಾನು 16 ವರ್ಷ ಆಯ್ತು ಇವತ್ತು DAP ಯೂರಿಯಾ ಬಿಟ್ಟು, ಅದ್ರ ಮೇಲೆ ನನ್ನ ಗಿಡ ನೀವು ಬಂದ್ ನೋಡ್ರಿ. ಯಾರಾದ್ರೂ ಬಂದ್ರೆ ಈಗ ಮೊನ್ನೆ ನಮ್ಮ DDO ಅಗ್ರಿಕಲ್ಚರ್ ಬಂದ್ ಏನ್ರಿ ಹನುಮಂತಪುರ ತೋಟದಲ್ಲಿ ACನೇ ಬೇಕಾಗಿಲ್ಲ ಅಂದ್ರೆ, ಮೊನ್ನೆ ಮಣ್ಣಿನ ದಿನಾಚರಣೆ ನನ್ನ ತೋಟದಲ್ಲಿ ಮಾಡಿದ್ರು. ಸೊ ಮಣ್ಣಿನ ದಿನಾಚರಣೆ ಮಾಡಿದಾಗ ACನೇ ಬೇಕಾಗಿಲ್ಲ ಹನುಮಂತಪುರ, ನೀವು ಹೆಂಗ್ ಮಾಡಿರಿ ಇದು ಅಂತೇಳಿ ನನ್ನನ್ನ ಪ್ರಶ್ನೆ ಮಾಡಂತ ಒಂದು ಮಾಡಿ ತೋರಿಸಿದೀನಿ. ಅಂದ್ರೆ ಈಗ ನಿಮ್ಮ ಸಂಪೂರ್ಣ ಹೊಲದ ಆರೋಗ್ಯ ಏನದ, ಬಹಳ ಸುಸ್ಥಿತಿ ಒಳಗದ, ಬಹಳ ಸುಧಾರಣೆ ಆಗ್ಯದ ಅಂತ ಹೇಳಿ ಹೇಳಿದ್ರಿ. ಅದ್ಭುತ ಆಗಿದೆ ಸರ್. ಮೊದಲು ನಾವು ಇಬ್ರು ಅಣ್ಣತಮ್ಮಂದ್ರು ಬೇರೆ ಆದಾಗ ನೀವು ಕಲ್ಲಿನ ಕಣಿ ಇದ್ದಂಗೆ ಇತ್ತು ನನ್ನ ತೋಟ, ಇವತ್ ನೀವು ಬಂದು ಹಿಡಿದ್ ನೋಡ್ರಿ ಬೆಣ್ಣಿ ಆದಂಗ ಅದು, ಬರೀ ಸಾವಯವದಲ್ಲಿ ಇದರಲಿಂದ ಅದು ಬಂದಿದ್ದು. ಈಗೇನು ತಾವು ಸಮಗ್ರ ಕೃಷಿ ಮಾಡಿರಿ, ಒಂದಕ್ಕೊಂದು ಪೂರಕವಾದಂತ ಒಂದು ಕೃಷಿ ಪದ್ಧತಿಗಳಿವೆಲ್ಲ? ಹೌದು ಸರ್, ಒಂದಕ್ಕೊಂದು. ಈಗ ನನ್ನ ಬಲ್ಲಿ 2 ಎತ್ತುಗಳವ, ಒಂದ್ ಆಕಳದ, ಒಂದು ಹೋರಿ ಅದ, ಅದರಲಿಂದ ನನ್ನ ಸಾವಯವ ಬೆಳಿಲಿಕ್ಕೆ ನನ್ಗೆ ಅನುಕೂಲ ಆಯ್ತು. ಕುರಿಯವ 40 ಕುರಿ, ನನ್ನ ತೋಟದಲ್ಲಿ 22 ಎಕರೆ ಬಂದಂತ ಯಾವುದೇ ವೇಸ್ಟ್ ಅನ್ನ ವೇಸ್ಟ್ ಮಾಡಲ್ಲ. ಒಂದ್ ಎಲಿಗ್ನು ಸದ್ಯಕ್ಕೆ ನನಗೆ ದುಡ್ಡು ಸಿಗ್ತದ. ವೇಸ್ಟ್ ಆದಂತ ಎಲಿ ಮತ್ತೆ ತೆಂಗಿನ ಗರಿಗಳು ಎಲ್ಲ ಹೋಗೋದು ಎರೆಹುಳ ಗೊಬ್ಬರ ಆಗ್ತದ. ಆ ಎರೆಹುಳ ಗೊಬ್ಬರದಿಂದ ಮತ್ತೆ ಬೈ ಪ್ರಾಡಕ್ಟ್ ಆಗ್ತದೆ. ಮತ್ತೆ ಎರೆಹುಳ ಗೊಬ್ಬರ ಅಲ್ಲದೆ ನನಗೆ ಇನ್ಕಮ್ ಏನಂದ್ರೆ ಎರೆಹುಳದ್ದು. ಈ ಒಂದೇ ವರ್ಷದಲ್ಲಿ ನಾನು 125 ಕಿಲೋ ಬ್ಯಾಗ್ದು 175 ಚೀಲ ನಾನು ಸೇಲ್ ಮಾಡಿದ್ದೀನಿ ನನ್ನ ತೋಟ ಕೊಡ್ಕೊಂಡು. ಏನು ಇಲ್ಲ ಅಂದ್ರೆ ಒಂದು 40 ಕಿಲೋ ಎರೆಹುಳವನ್ನ ನಾನು ರೈತರಿಗೆ ಕೊಟ್ಟಿದ್ದೀನಿ. ಸೊ ಅದರಿಂದ ಸ್ವಲ್ಪ ಇನ್ಕಮ್ ನನಗಾಗಿದೆ. ಇನ್ಕಮ್ ದೃಷ್ಟಿಯನ್ನು ನೋಡಿದಾಗ ನನ್ನ ಹೊಲ ಸುಸ್ಥಿರ ಅಲ್ದೇನು ನಾನು ಒಂದು ಆದಾಯ ಬರುವಂತ ಒಂದು ಇದನ್ನ ಮಾಡ್ಕೊಂಡಿದ್ದೀನಿ. ಹೊಲದ ಎಲ್ಲಾ ಏನು ಕಾಂಪೋನೆಂಟ್ಸ್ ಅದಾವ ಅದರಿಂದ ನಿಮಗೆ ಆದಾಯ ಬರುವಂತದ್ದು ಒಂದು ವ್ಯವಸ್ಥೆ ಈಗ ಸದ್ಯಕ್ಕದ ಒಂದ್ ಸರ್. ಇನ್ನು ಎರಡನೇದು ನಾನು ಅದು ತರಬೇತಿ ಕೇಂದ್ರ ಮಾಡ್ಕೊಂಡಿದ್ದೀನಿ. ಆ ಹೊಲವನ್ನೇ ತರಬೇತಿ ಕೇಂದ್ರ ಮಾಡಿ ಸುಮಾರು ತಿಂಗಳಿಗೆ ಏನಿಲ್ಲ ಅಂದ್ರೆ 2-3 ಬ್ಯಾಚ್ ಸಾವಯವ ತರಬೇತಿಗೆ ಬರ್ತಾರೆ. ಸಾಫ್ಟ್ವೇರ್ ಪ್ರೊಫೆಷನಲ್ಸ್ ಬರ್ತಾರೆ, ಮತ್ತೆ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಕರ್ಕೊಂಡ್ ಬರ್ತಾರೆ, DTC ಡಿಸ್ಟ್ರಿಕ್ಟ್ ಟ್ರೈನಿಂಗ್ ಸೆಂಟರ್ ದಿಂದ ಕರ್ಕೊಂಡ್ ಬರ್ತಾರೆ, ದೇಸಿ ಬ್ಯಾಚ್ ಅಂತ ಅವ್ರಿಗೆ ಕರ್ಕೊಂಡ್ ಬರ್ತಾರೆ. ಈ ಮೊನ್ನೆ ಬಾಗಲಕೋಟದವರು DTDC ಡಿಸ್ಟ್ರಿಕ್ಟ್ ಟ್ರೈನಿಂಗ್ ಸೆಂಟರ್ ಬಾಗಲಕೋಟದವರು ಫಾರ್ಮರ್ಸ್ ಕರ್ಕೊಂಡ್ ಬಂದು ಟ್ರೈನಿಂಗ್ ತಗೊಂಡೋಗಿದ್ರು. ನನ್ನ ಉದ್ದೇಶ ಮುಂದೆ ಇದು ಟ್ರೈನಿಂಗ್ ಸೆಂಟರ್ ಆಗ್ಬೇಕು. ಒಬ್ಬ ರೈತ ಒಳಗ್ ಬಂದಂದ್ರೆ ನನ್ನ ತೋಟದಲ್ಲಿ ಬಂದಂದ್ರೆ ಅವನ ಉತ್ಪಾದನೆಯಿಂದ ಮಾರುಕಟ್ಟೆಯವರೆಗೆ ಕಲ್ತು ಹೋಗ್ಬೇಕು. ಕಲ್ತು ಹೋಗಿ ಅವನು 2 ಎಕರೆದಲ್ಲಿ ನನ್ನ ಜೀವನ ಅದ್ಭುತವಾಗಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಏನು ಸ್ಯಾಲ್ರಿ ತೋತನ ಆ ಸ್ಯಾಲ್ರಿ 2 ಎಕರೆದಲ್ಲಿ ಹಾಕೊಳ್ಳುವಂತ ತೋರಿಸಿಕೊಟ್ಟಿದ್ದೀನಿ. ಈಗೇನು ತಾವು ತಮ್ಮ ಹೊಲ ಏನದ ತರಬೇತಿ ಕೇಂದ್ರ ಆಗ್ಯದ ಅನ್ನುವಂತ ಮಾತು ಹೇಳಿದ್ರೆ ಬಹಳ ಖುಷಿ ಆಯ್ತು. ಇದನ್ನ ಕೇಳಿ ನಮ್ಮ ಕೃಷಿ ವಿದ್ಯಾರ್ಥಿಗಳಿರ್ಬಹುದು, ತೋಟಗಾರಿಕಾ ವಿದ್ಯಾರ್ಥಿಗಳಿರ್ಬಹುದು, ಡೈರಿ ಸೈನ್ಸ್ ವಿದ್ಯಾರ್ಥಿಗಳಿರ್ಬಹುದು, ವೆಟರ್ನರಿ ವಿದ್ಯಾರ್ಥಿಗಳಿರ್ಬಹುದು, ಅವರಿಗೆ ನಿಮ್ಮ ತೋಟದೊಳಗ ಕೆಲಸ ಮಾಡಿ ಅನುಭವ ಗಳಿಸುವುದಕ್ಕೆ ಸಾಕಷ್ಟು ಅವಕಾಶಗಳು ಅದಾವ ಅಂತ ಹೇಳಿ ಅಂತ ಅನಿಸ್ತದ. ಯಾಕಪ್ಪ ಅಂತಂದ್ರೆ ಅವರಿಗೂ ಒಂದು ಕೋರ್ಸ್ ಇರ್ತದ. ಆ ಕೋರ್ಸ್ ನಲ್ಲಿ ಅವರು ಹಳ್ಳಿ ಒಳಗ ಇರಬೇಕು, ಅಲ್ಲಿ ಜನಜೀವನವನ್ನ ನೋಡಬೇಕು, ರೈತ ಜೀವನವನ್ನು ನೋಡಬೇಕು, ರೈತರ ಪದ್ಧತಿಗಳನ್ನು ನೋಡಬೇಕು, ಅವರಿಗೆ ಸಹಾಯನೂ ಮಾಡಬೇಕು, ಅದ್ರ ಜೊತೆಗೆ ತಾವು ಕೂಡ ಕಲಿಬೇಕು. ಈ ಒಂದು ಶಿಕ್ಷಣ ನೀಡುವಂತ ಒಂದು ಕೆಲಸ ವಿದ್ಯಾರ್ಥಿಗಳಿಗೆ ಅವರ ಕೋರ್ಸ್ ಏನದ ಅದ್ರ ಪ್ರಕಾರನೇ ಶಿಕ್ಷಣ ನೀಡುವಂತ ಒಂದು ಕೋರ್ಸ್ ನಿಮ್ಮ ಹೊಲ ಯಾಕೆ ಆಗಬಾರದು? ಡೆಫಿನೆಟ್ಲಿ ಸರ್. ಅಂದ್ರೆ ಅವ್ರದ್ದು ಏನು ಫೈನಲ್ ಇಯರ್ ಒಂದು ಕೋರ್ಸ್ ಇರ್ತದ ಹಳ್ಳಿ ಒಳಗ ಇರುವಂತದ್ದು, ಒಂದು 10-15 ದಿವಸ ಅವ್ರು ನಿಮ್ಮ ಹೊಲದೊಳಗೆ ದುಡಿದ್ರಪ್ಪ ಅಂತಂದ್ರೆ ಅದು ಟೂ ವೇ ಇದು ಆಗ್ತದೆ. ಅದೇ ಸರ್, ಈ ಸದ್ಯ ಕೇಂದ್ರೀಯ ವಿದ್ಯಾಲಯ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕಲಬುರಗಿ ಅವರು ಬಂದೋಗಿದ್ದಾರೆ. ಸೊ ಇಲ್ಲಿ ನಮ್ಮ ಅಗ್ರಿಕಲ್ಚರ್ ಕಾಲೇಜ್ ವಿದ್ಯಾರ್ಥಿಗಳನ್ನು ಬಂದೋಗಿದ್ದಾರೆ. ನೀವು ಏನ್ ಹೇಳಿದ್ರಲ್ಲ ಅದನ್ನೇ ಮುಂದುವರ್ಸ್ಕೊಂಡು ಹೋಗುವಂತ ಒಂದು ಆ ತೋಟ ಆಗ್ಬೇಕು ಅಂತ. ಸೊ ನನ್ನ ಬಳಿ ಬಂದು ವಿದ್ಯಾರ್ಥಿಗಳು ಕಲಿತು ಅವ್ರು ಹೋಗುವಂತ ಒಂದು ಎಲ್ಲಾ ಸೌಕರ್ಯಗಳು ಅಲ್ಲಿ ಮಾಡ್ಬೇಕನ್ನೋ ಪ್ಲಾನ್ ಇದೆ. ಈಗ 50% ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನನ್ನ ತೋಟದಲ್ಲಿ ಒಂದು ರೆಸಿಡೆನ್ಸಿಯಲ್ ಸ್ವಲ್ಪ ಒಂದ್ ಮನೆ ಇದೆ, ಬಟ್ ಅದನ್ನ ನಾನು ಇನ್ನು ಮುಂದೆ ನನ್ನ ತೋಟವನ್ನೇ ಟೂರಿಸಂ ಅಲ್ಲಿ ತಂದು ಸೊ ಒಂದು ಟ್ರೈನಿಂಗ್ ಸೆಂಟರ್ ಆಗಿ ಸೊ ಬಂದಂತ ಜನರಿಗೆ ಇಳ್ಕೊಳಕ್ ವ್ಯವಸ್ಥೆ ಮಾಡಿ ಮತ್ತೆ ಇದು ಟೂರಿಸಂ ಅಲ್ಲಿ ತಂದು ಬಂದಂತ ವಿದ್ಯಾರ್ಥಿಗಳು ಕಲಿತು ಮತ್ತೆ ನಿಮ್ಮಂತವ್ರು ಎಲ್ಲರೂ ಬಂದು ಒಂದ್ ದಿನ ಅಲ್ಲಿ ಎರಡು ದಿನ ಅಲ್ಲಿ ತಮ್ಮ ಮಕ್ಕಳಿಗೆ ತಂದು ಒಂದಿನ ಇದ್ದು ಅದತ್ತೆ ಎಂಜಾಯ್ ಮಾಡಿ ಹೋಗುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಬೇಕಂತದೇ ನಂದು ಪ್ಲಾನ್ ಇದೆ. ಅಂದ್ರೆ ನಿಮ್ಮ ತೋಟ ಒಂದು ಕೃಷಿ ಪ್ರವಾಸೋದ್ಯಮ ಸ್ಥಳ ಆಗ್ತದೆ ಆಗ್ಬೇಕಂತ ಆಸೆ ಇದೆ. ಎಲ್ಲ ನಿಮ್ಮಂತರ ಆಶೀರ್ವಾದ ಬೇಕು. ಬಹಳ ಸಂತೋಷ. ಹನುಮಂತಪ್ಪ ಅವರು ಬಹಳಷ್ಟು ಆಕ್ಟಿವಿಟಿ ತಾವು ಹಾಕೊಂಡಿದ್ದೀರಿ, ಹೆಂಗ್ ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದ್ದೀರಿ ತಾವು? ಸರ್, ನಂದ ಟೈಮಿಂಗ್ಸ್ ನಾ ಮುಂಜಾನೆ 4 ಕೇಳ್ತೀನಿ, 4 ಗಂಟೆಗೆ ಎದ್ದು 4:30 ತನಕ ಫ್ರೆಶ್ ಅಪ್ ಆಗ್ತೀನಿ. 4:30 ನಾನು ಐವನ್ ಶಾಯಿಗೆ ಹೋಗ್ತೀನಿ. ಐವನ್ ಶಾಯಿ 4:45 ಇರ್ತೀನಿ. 4:45 6 ತನಕ ನನ್ನ ಯೋಗ ಮತ್ತು ವಾಕಿಂಗ್ ಮುಗಿತದ. 6 ಗಂಟೆಗೆ ನಾನೇನು ಊರ್ಲಿಂದ ತರ್ತೀನಿ ಸಾಮಾನುಗಳು, ಅವು ತಂದು 6:00-9:30 ತನಕ ಸೇಲ್ ಮಾಡ್ತೀನಿ ಐವನ್ ಶಾಯಿ ಗೆಸ್ಟ್ ಹೌಸ್ ಕಲಬುರಗಿಯಲ್ಲಿ. ಸೇಲ್ ಮಾಡಿ 9 ಮನೆಗೆ ಬರ್ತೀನಿ, ಸ್ವಲ್ಪ ಊಟ ಗಿಟ ಮಾಡಿ ರೆಸ್ಟ್ ಮಾಡ್ತೀನಿ. ಮತ್ತೆ ನಂತರ ಪ್ಯಾಕಿಂಗ್ ಅದು ಇದು ನನ್ನ ಬೈ ಪ್ರಾಡಕ್ಟ್ ಮಾಡ್ತೀವಿ, ಅದು ಹೇಳಿಲ್ಲ ನಿಮ್ಗೆ, ಹೇಳ್ತೇನೆ. 4 ಗಂಟೆಗೆ ಈಗ ಮತ್ತೆ ಎಲ್ಲ ಪ್ರಾಡಕ್ಟ್ ತಗೊಂಡು ಐವನ್ ಶಾಯಿ ಗೆಸ್ಟ್ ಹೌಸ್ ಇಂದ 4 ರಾತ್ರಿ 8 ಸೇಲ್ ಮಾಡ್ಕೊಂಡು ಮನೆಗೆ ಬಂದು ಮೊಟ್ಟಾಡಿ ನಂದು ದಿನನಿತ್ಯ ಇದು. ಸರ್, ಇನ್ನೊಂದು ಯಾವ ರೀತಿ ಹೇಳ್ಕೊಂಡಿವಿ ಅಂದ್ರೆ ಬರೀ ಇಷ್ಟೇ ಆಗ್ಬಾರ್ದು. ಈಗ ನಾವು ಮಾವಿನ ಗಿಡ ಬೆಳಿತೀವಿ, ನಿಂಬೆ ಗಿಡ ಅವ ನನ್ನಲ್ಲಿ. ಈ ಮಾವಿನ ಗಿಡದು ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತಿವಿ, ನಿಂಬೆಕಾಯಿ ನಿಂಬೆಕಾಯಿ ಉಪ್ಪಿನಕಾಯಿ ಹಾಕ್ತಿವಿ. ನಮ್ಮಲ್ಲಿ ಬೈ ಪ್ರಾಡಕ್ಟ್ ಒಂದು ತೊಗರಿ ಬೇಳೆ, ಒಂದು ಶಾವಿಗೆ, ಒಂದು ನಿಂಬೆಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ. ಸೊ ಇವೆಲ್ಲ ಬೈ ಪ್ರಾಡಕ್ಟ್ ಮಾಡಿ ನಾವೇ ಸ್ವಂತ ಸೇಲ್ ಮಾಡುವಂತ ಇಟ್ಕೊಂಡಿದ್ದೀವಿ. ಈಗ ಏನು ನೀವು ಮಾರಾಟ ಮಾಡ್ತಾ ಇದ್ದೀರಿ ಉತ್ಪನ್ನಗಳನ್ನ, ಅದಕ್ಕೆ ನೀವೇ ರೇಟ್ ಹಾಕ್ತಾ ಇದ್ದೀರಿ? ಹೌದು, ಇದು ಒಂದು ನನ್ ಖುಷಿ ಅನಿಸ್ತದೆ. ನಾನೇ ರೇಟ್ ಹಾಕ್ತೀನಿ, ಯಾಕೆ ಮಾರ್ಕೆಟ್ ರೇಟಿಗೂ ನಮ್ ರೇಟಿಗೂ ಯಾವುದು ಫರಕ್ ಇಲ್ಲದಂಗ ಒಂದು 10 ನಂದು ಜಾಸ್ತಿ ಇರ್ತದೆ. ಮಾರ್ಕೆಟ್ ರಿಟೇಲ್ ರೇಟ್ ಏನೇ ಮಾರ್ತಾನೆ ಕೆಮಿಕಲ್ದು, ಅದರಿಂದ 10 ಜಾಸ್ತಿ ಇದೆ. ನಾನು ಒಂದು ಉದಾಹರಣೆ ಶೇರ್ ಮಾಡ್ಕೋತೀನಿ. ಇವತ್ತು ನೀವು ಬಜಾರ್ನಾಗ ನೋಡ್ತೀರಿ, ಬಜಾರ್ ಅಲ್ಲಿ ನಿಮಗೆ ಪೇರು ನೋಡಿದಾಗ ಏನಪ್ಪ ಬಿಡಬಾರ್ದು ಅನಿಸ್ತದೆ. ಹೌದು. ಸೊ ಆ ಒಂದು ಕಲರ್ ಅದು ಯಾವ ಗಿಡದಲ್ಲಿನೂ ಬರ್ಲಕ್ ಸಾಧ್ಯ ಇಲ್ಲ. ನನ್ ಚಾಲೆಂಜ್ ಅದು, ಯಾರು ಮಾಡ್ತಿದ್ರ ಬಂದ್ ಮಾಡಬಹುದು. ನಮ್ಮ ಗಿಡದಲ್ಲಿ ಹಣ್ಣದಂತ ಪೇರು ನಾವು ಒತ್ತುವರೆ ಮೆತ್ತಗ. ಈ ನೀವು ಬಜಾರ್ನ ನೀವು ಹೋದ್ರೆ ಪೇರು ಕೈ ಗಿಡದ ನೋಡ್ರಿ, ಕಲ್ಲು ಇದ್ದಂಗ ಅವು. ಈ ಸದ್ಯ ನೀವು ಪರೀಕ್ಷೆ ಮಾಡೋದು ಕಲ್ಲು. ಸೊ ಇದು ಕೆಮಿಕಲ್ ದಿಂದೇ ವಿನಃ ಮತ್ತೇನು ಆಲ್ಕಾಲ್. ಅವ್ರು ಏನ್ ಮಾಡ್ತಾರ, ಬಾಗೊಂಡ್ರು ಕಗ್ಗೆ ಕಡದು ಒಂದ್ ಕಡೆ ಇಟ್ಟು ಕೆಮಿಕಲ್ ಹಾಕದ್ರಂದ್ರೆ ಫುಲ್ ಕಲರ್ ಬಂದ್ಬಿಡ್ತದ, ಅದನ್ನೇ ಮಾರ್ಕೆಟ್ ಇರ್ತದ. ಸೊ ಆ ಒಂದ್ ದೃಷ್ಟಿಯಿಂದ ನನ್ನ ಮಾಲಿಗೂ ಅವ್ರ ಮಾಲಿಗೂ ವ್ಯತ್ಯಾಸ ಇರ್ತದ. ತಿಂದವ್ರು ಸಾಕಷ್ಟು ಫೀಡ್ಬ್ಯಾಕ್ ಕೊಡ್ತಾರ, ನಿಮ್ ಮಾಲ್ನಂಗ್ ಯಾವ್ದು ಇಲ್ಲಪ್ಪ, ಯಾವ ಬಜಾರ್ನಾಗೂ ಸಿಕ್ಕಲ್ಲ ಅಂತ. ಎಷ್ಟೋ ಮಂದಿ 25 ಚಿಕ್ಕು ತಿನ್ನೋದು ಬಿಟ್ಟವ್ರು ನಮ್ ಚಿಕ್ಕು ಇವತ್ತ ತಿನ್ನಕ್ ಪ್ರಾರಂಭ ಮಾಡಿ ಅವ್ರು ಹೇಳ್ತಾರೆ, ನಾವು 10-15 ಚಿಕ್ಕು ತಿಂದಿಲ್ಲಪ್ಪ, ನಿನ್ ಚಿಕ್ಕು ನಾವು ತಿಂತೀವಿ ಅಂತ. ಸೊ ಈ ರೀತಿ ಒಂದು ಫೀಡ್ಬ್ಯಾಕ್ ದಿಂದ ನಂದು ಸೇಲ್ ನಾ ಮಾಡ್ತೀವಿ. ಅಂದ್ರೆ ವರ್ಷ ಪೂರ್ತಿ ಹೇಳಬೇಕು ಅಂತಂದ್ರೆ ಜನವರಿ 1 December 31 ತನಕ ನೀವು ಬಿಜಿ ಇರ್ತೀರಿ, ಮತ್ತೆ ಪ್ರತಿ ಕ್ಷಣನು ಪ್ರತಿ ದಿನಾನು ನಿಮಗೆ ಬೇರೆ ಬೇರೆ ಬೇರೆ ಬೇರೆ ಉತ್ಪನ್ನಗಳು ಸಿಗ್ತಾ ಇರ್ತವೆ. ಹೊಲದಿಂದ ಆದಾಯ ನಿರಂತರವಾಗಿ ಇರ್ತದೆ ಅನ್ನುವಂಥದ್ದು. ಯಾಕಂದ್ರೆ ನಾನು ಈಗ 87,000 ಪಗಾರ ತೋತಿದ್ದೆ. ಸೊ ನಾನು ಆಲ್ಟರ್ನೇಟಿವ್ ನಾವು ಇದರಲ್ಲಿ ತಗೋಬೇಕನ್ನೋ ಒಂದು ಕಾನ್ಸೆಪ್ಟ್ಲಿಂದ ನಾನು ಹೇಳಿದೆ. ಅದು ಒಂದ್ ಕಡೆ ಇದೆ ನನಗೆ, ಏನಪ್ಪ ನಾನು ಸ್ವಲ್ಪ ಎಕನಾಮಿಕಲಿ ಪ್ರತಿ ದಿನ ಪ್ರತಿ ಒಂದನ್ನು ನನ್ನ ತೋಟದಿಂದ ಬರ್ತು. ಸೀಸನ್ ವೈಸ್ ನಾನು ಬರ್ತದೆ. ಪೇರು ಮುಗಿದ್ರೂಪ್ಲೆ ಸೀತಾಫಲ ಶುರು ಆಗ್ತದೆ, ಸೀತಾಫಲ ನೀಲ್ದನ್ ಶುರು ಆಗ್ತದೆ, ನೀಲ್ದನ್ ಮ್ಯಾಂಗೋ ಶುರು ಆಗ್ತದೆ, ಮ್ಯಾಂಗೋ ಆಗದ ಚಿಕ್ಕು ಶುರು ಆಗ್ತದೆ, ಚಿಕ್ಕು ಆದ್ರ ಈ ತೆಂಗಿನ ಕಾಯಿ ಅಂತ ರೆಗ್ಯುಲರ್ ಇರ್ತಾವ. ಸೊ ಪ್ರತಿ ದಿನ ಪ್ರತಿ ಒಂದು ಪ್ರಾಡಕ್ಟ್ ಇರ್ತದೆ. ಎರೆಹುಳ ಗೊಬ್ಬರ ಇರ್ತದೆ, ಎರೆಹುಳ ಇರ್ತಾವ. ಸೊ ಎರೆಹುಳ ಗೊಬ್ಬರನ್ನು ನಾವು ಸೇಲ್ ಮಾಡ್ತೀವಿ ಅಲ್ಲಿ. ಈಗ ಇಷ್ಟೆಲ್ಲ ಮಾಡ್ಬೇಕಾಯ್ತಪ್ಪ ಅಂತಂದ್ರೆ ನೀವು ಯಾರ್ಯಾರು ಸಹಾಯ ತಗೊಳ್ತಾ ಇದ್ದೀರಿ? ಬೇಸಿಕಲಿ ಮಕ್ಕಳು 3 ಓದ್ತಾ ಇದಾರೆ ಅವರು. ಸೊ ನಾವು ಗಂಡ ಹೆಂಡತಿ 3 ಇದೀವಿ. ಬೈ ಪ್ರಾಡಕ್ಟ್ ಎಲ್ಲ ನಮ್ಮ ಮಿಸ್ಸಸ್ ಮಾಡ್ತಾರೆ. ತೋಟದಲ್ಲಿ ಒಂದು ನಮ್ಮ ಲೇಬರ್ಸ್ ಇರ್ತಾರೆ. ಪ್ರತಿ ವಾರ 2 ದಿನ 3 ಅಲ್ಲಿಗೆ ಹೋಗ್ತೀನಿ. ಸೊ ಅಲ್ಲೆಲ್ಲ ಪೂರಾ ಅವ್ರಿಗೆ ಗೈಡ್ ಮಾಡಿ ಅಲ್ಲಿ ಬೆಳೆದಂತ ಹಣ್ಣುಗಳನ್ನ ನಾನು ನಂದೊಂದು ಮಾರುತಿ ಇಕೋ ವ್ಯಾನ್ ಇದೆ. ಸೊ ವ್ಯಾನ್ ಅಲ್ಲಿ ಹಾಕೊಂಡು ನಾನು ಇಲ್ಲಿ ಗುಲ್ಬರ್ಗ್ ಬರ್ತೀನಿ. ಗುಲ್ಬರ್ಗ ನಮ್ಮ ಮನೆಗೆ ನ್ಯಾಚುರಲ್ ರೈಪನಿಂಗ್ ಮಾಡ್ತೀವಿ. ನ್ಯಾಚುರಲ್ ರೈಪಿಂಗ್ ಮಾಡಿ ನಾವು ಸೀದಾ ಮಾರ್ಕೆಟ್ಗೆ ಹೋಗ್ತಾ. ಸೊ ಇದು ಅಲ್ಲದೇ ಇನ್ನೊಂದು ನಾವು ರೈತನಾಗಿ ಒಂದು ವಿಶೇಷ ಏನಂದ್ರೆ ನಾನು ಪೋಲ್ಸ್ ಪ್ರೊಡಕ್ಷನ್ ಒಂದು ಮಾಡ್ಕೊಂಡಿದ್ದೀನಿ. ಸೊ ಈ ರೈತರಿಗೆ ಬೇಕಾದಂತ

ಕಬ್ಬಿಣದ ಮಡಿಕೆಯ ತೊಳೆದು ಎಂಬ ಪಾವಡೆ ಬಿಗೆದು ಅಜ್ಞಾನದ ಮಡಿಕೆಯ ತೊಳೆದು ತನ ಎಂಬ ಪಾವಡೆ ಬಿಗೆದು ಮನ ಎಂಬ ಮೊಸರನ ಸೋಸಮ್ಮ ಗುರುವೀಗ ನಿನಿಯಮ್ಮ ಮನ ಎಂಬ ಮೊಸರನ ಸೋಸಮ್ಮ ಗುರುವೀಗ ನಿನಿಯಮ್ಮ ಅಜ್ಞಾನದ ಮಡಿಕೆಯ ತೊಳೆದು ತನ ಎಂಬ ಪಾವಡೆ ಬಿಗೆದು ಮನ ಎಂಬ ಮೊಸರನ ಸೋಸಮ್ಮ ಗುರುವಿಗೆ ನಿನಿಯಮ್ಮ ಆತ್ಮದಲ್ಲಿ ಅರಿವಿಗೆ ನೆನೆದು ಆತ್ಮದಲ್ಲಿ ಅರಿವಿಗೆ ನೆನೆದು ಗುರು ಸೂತ್ರದ ಹಗ್ಗವ ಪಿಡೆದು ಆತ್ಮದಲ್ಲಿ ಅರಿವಿಗೆ ನೆನೆದು ಗುರು ಸೂತ್ರದ ಹಗ್ಗವ ಪಿಡೆದು ಪ್ರಪಂಚದ ಮತನವ ಮಾಡಮ್ಮ ಗುರುವಿಗೆ ನೆನೆಯಮ್ಮ ಪ್ರಪಂಚದ ಮತನವ ಮಾಡಮ್ಮ ಗುರುವಿಗೆ ನೆನೆಯಮ್ಮ ಅಹಂಕಾರದ ಅಕ್ಕಿಯ ತಳಸಿ ಅಹಂಕಾರದ ಅಕ್ಕಿಯ ತುಳಸಿ ಸಂಸೈದ ಅರಳನ ತಗದು ಅಹಂಕಾರದ ಅಕ್ಕಿಯ ತುಳಸಿ ಸಂಸೈದ ಅರಳನ ತಗದು ನಿಸ್ಸಂಸೈದ ಅಡಿಗೆಯ ಮಾಡಮ್ಮ ಗುರುವಿಗೆ ನೆನೆಯಮ್ಮ ನಿಸ್ಸಂಸೈದ ಅಡಿಗೆಯ ಮಾಡಮ್ಮ ಗುರುವಿಗೆ ನೆನೆಯಮ್ಮ ಪಂಚಗದ ಸಜ್ಜಗ ತಗದು ಪಂಚಗದ ಸಜ್ಜಗ ತೆಗೆದು ನಿಶ್ಚಂತದ ಹೋಳಿಗೆ ಮಾಡಿ ವಂಚಾನಿಲ್ಲದ ಲೇಖರಿಯಮ್ಮ ಗುರುವಿಗೆ ನೆನೆಯಮ್ಮ ವಂಚಾನಿಲ್ಲದ ಲೇಖರಿಯಮ್ಮ ಗುರುವಿಗೆ ನೆನೆಯಮ್ಮ ಅಜ್ಞಾನದ ಮಡಿಕೆಯ ತೊಳೆದು ತನ ಎಂಬ ಬಾವಡ ಬಿಡದು ಮನ ಎಂಬ ಮೊಸರನ ಸೋಸಮ್ಮ ಗುರುವಿಗೆ ನೆನೆಯಮ್ಮ ವಿಚಾರದ ಬೆಣ್ಣೆಯ ತೆಗೆದು ವಿಚಾರದ ಬೆಣ್ಣೆಯ ತೆಗೆದು ಮನ ಮೀಸಲ ತುಪ್ಪವಕಾಶಿ ವಿಚಾರದ ಬೆಣ್ಣೆಯ ತೆಗೆದು ಮನ ಮೀಸಲ ತುಪ್ಪವಕಾಶಿ ಮನನಾದ ದೀಪವ ಹಚ್ಚಮ್ಮ ಗುರುವಿಗೆ ನೆನೆಯಮ್ಮ ಮನನಾದ ದೀಪವ ಹಚ್ಚಮ್ಮ ಗುರುವಿಗೆ ನೆನೆಯಮ್ಮ ಅಜ್ಞಾನದ ಮಡಿಕೆ ತೊಳೆದು ತನಯಂಬ ಬಾವರ ತೆಗೆದು ತನಯಂಬ ಮಸರನ ಸೋಸಮ್ಮ ಗುರುವಿಗೆ ನೆನೆಯಮ್ಮ ಕಲ್ಪನೆದ ತಾಂಬಣೆ ತೊಳೆದು ನಿಷ್ಕಾಮಿದ ನೇವಿದ ಮಾಡಿ ಕಲ್ಪನೆದ ತಾಂಬಣೆ ತೊಳೆದು ನಿಷ್ಕಾಮಿದ ನೇವಿದ ಮಾಡಿ ಮನಪಾಕದ ತುಪ್ಪವ ಬಡಿಸಮ್ಮ ಗುರುವಿಗೆ ನೆನೆಯಮ್ಮ ಪಾಕದ ತುಪ್ಪವ ಬಡಿಸಮ್ಮ ಗುರುವಿಗೆ ನೆನೆಯಮ್ಮ ಅಜ್ಞಾನದ ಮಡಿಕೆಯ ತೊಳೆದು ತನ ಎಂಬ ಬಾವಡ ಬಿಡದು ಮನ ಎಂಬ ಮೊಸರನ ಸೋಸಮ್ಮ ಗುರುವಿಗೆ ನೆನೆಯಮ್ಮ ಪಂಚಗದ ಸಜ್ಜಗ ತೆಗೆದು ನಿಚ್ಚಂತದ ಹೋಳಿಗೆ ಮಾಡಿ ಪಂಚಗದ ಸಜ್ಜಗ ತೆಗೆದು ನಿಚ್ಚಂತದ ಹೋಳಿಗೆ ಮಾಡಿ ಪಂಚಾನಿಲ್ಲದ ಲೇಖರಿಯಮ್ಮ ಗುರುವಿಗೆ ನೆನೆಯಮ್ಮ ವಂಚಾನಿಲ್ಲದ ಲೇಖರಿಯಮ್ಮ ಗುರುವಿಗೆ ನೆನೆಯಮ್ಮ ಅಜ್ಞಾನದ ಮಡಿಕೆಯ ತೊಳೆದು ತನ ಎಂಬ ಬಾವರ ಬಿಡದು ಮನೆಯ ಎಂಬ ಮೊಸರನ ಸೋಸಮ್ಮ ಗುರುವಿಗೆ ನೆನೆಯಮ್ಮ ಚಿಕ್ಕಪುರದ ನಗರಕ ಬಂದು ಚಿಕ್ಕಪುರದ ನಗರಕ ಬಂದು ಪಟಮಂತ ತೋಳ್ಳೋಡೆವೆಂದು ಚಿಕ್ಕಪುರದ ನಗರಕ ಬಂದು ಪಟಮಂತ ತೋಳ್ಳೋಡೆವೆಂದು ಶಿವಯೋಗಿ ನೀನೇ ಗತಿಯಮ್ಮ ಗುರುವಿಗೆ ನೆನೆಯಮ್ಮ ಶಿವಯೋಗಿ ನೀನೇ ಗತಿಯಮ್ಮ ಗುರುವಿಗೆ ನೆನೆಯಮ್ಮ ಶಾಂಭವಿ ಶರೀರದಲ್ಲಿ ರೇಣುಗಿಯಾದ ಜಮದಾಗ್ನಿ ಋಷಿಯ ಸತಿಯನಸಿ ಪರಶುರಾಮನ ಪಡೆದೈ ದ್ರೋಪಾದ ಯುಗದಲ್ಲಿ ದ್ರೌಪದಿಯಾದೆ ಜೂಜಾಡಿಸಿದ ಹೋಗಿ ಪಂಚ ಪಾಂಡವರ ಪುತ್ರರಿಗೆ ಬೇಕಾದೆ ಪ್ರೀತಿಗದ ಬಾಲಗದ ಪಾಪಾತ್ಮವನ್ನು ಕಳೆದು ಮನಿ ಮನಿಗೆ ತಿರುಗಿಸಿದ ರೇಣುಕ ಸೀತಾ ಎಂದೆನಿಸಿ ತ್ರೈತ ಯುಗದಲ್ಲಿ ರಘುರಾಮರ ಕೂಡಿ ಪ್ರೀತಿಲಿಂದ ಆರಣ್ಯ ಕನ್ನಡ ಕೋತಿಗಳಿಂದಲೇ ಚೇತಿವಿ ಕಟ್ಟಿಸಿ ಘಾತಕ ಮಾಡಿದ ರಾವಣನಿಗೆ ಜಗತ್ತಿಗೆ ಜನನಿ ಶಿವನ ಮಗಳು ರೇಣುಕಾ ಅಂಬಾ ಭವಾನಿ. ಹೌದು ಎಲ್ಲಮ್ಮ, ಭಕ್ತರ ಮನೆಗೆ ಹೋಗಿ ಭಕ್ತರ ಗುಣ ನೋಡೋ ಸಲುವಾಗಿ ಹೌದು ಬಂಕಾಪುರಿ ಪ್ಯಾಟಿ ಕನ್ನಯ್ಯನ ಮನೆಗೆ ಹೋಗ್ತಾ ಇದ್ದಾರೆ. 16 ಮಂದಿ ಮಕ್ಕಳು ಬಡವಗೆ ಕಡತ ಕನ್ನಯ್ಯಗೆ. ಹೌದು, ಮಹಾ ಬಡತನ ಸೋಸು ವ್ಯಾಳಿದಲ್ಲಿ. ಹೌದು, ಆ ಬಡವಗೊಂದು 3 ಕುರಿಗೆ ಹೊಲ ಇನಾಮ ಕೊಟ್ಟಾರೆ, 5 2 ಎತ್ತು ಕೊಟ್ಟಾರೆ, 5 ಪಡಿ ಬೀಜ ಕೊಟ್ಟಾರೆ. ಬಡವ ಹೊಲದಾಗ ಬಂದು ಬೀಜ ಬಿತ್ತು ಬಡವ ಬೀಜ ಬಿತ್ತು ಬಡವನ ಮನಿ ಒಳಗ ಬೀಜ ಬಿತ್ತಾನೆ. ಹೌದು, ಹೊಲದಲ್ಲಿ ಬಂದು ಆ ಬಡವನ ಮನೆಗೆ ವಿಧಿ 12 ವರ್ಷ ಬಾಳ್ಯ ಮಾಡಿದ್ ಹುಟ್ಟದು ಹುಟ್ಟಂಗಿಲ್ಲ, ನಂಬದು ನಂಬಗಿಲ್ಲ. ಹೌದು, ಒಳ್ಳೇದು. ಅವತ್ತು ಬಡವ ಬೀಜ ಬಿತ್ಕೊಂತ ಹೊಲದಾಗ ಉದೋ ಅನ್ಕಂತ ಹೋಗ್ಲಿಕ್ಕೆ ಆ ಎಲ್ಲಮ್ಮ ಉದೋ ಅಂತೇಳಿ ದೇವಿ ಪ್ರತ್ಯಕ್ಷ ಆಗ್ಯಾಳಯ್ಯ ಬಡವಗ ಪ್ರತ್ಯಕ್ಷ ಆಗ್ಯಾಳ ಬಂದ್ರಿಂತ ದೇವಿ ಪಾದಕ್ಕೆ ನಮಸ್ಕಾರ ಮಾಡ್ದ. ಹೌದು, ಅವು ಬಾರೆ ಎಲ್ಲಮ್ಮ ಏನು ಬಂದಿದಿ ತಾಯಿ ಏನು ಭಿಕ್ಷ ಕೊಡ್ಲಿ ಕೇವಲ ಬಡತನ ಬಂದೆ ಬಂದು ನಿಂತಿದ್ದ ತಾಯಿ ನಿನಗೆ ಏನು ಕೊಡ್ಲಿ ನಾನು. ಹೌದು, ಆ ಬಡತನ ವ್ಯಾಳ್ಯದಲ್ಲಿ ಪುಣ್ಯಾತ್ಮರು ಹೊಲ ಕೊಟ್ಟಿದ್ರು, ಹೊಲ ಬೆಳಿಲಿಲ್ಲ. ಆಗ್ಲಿಪ್ಪ ಮಗನೇ, ನಿನ್ನ ಹೊಲದಲ್ಲಿ ಬಂದಿನಿ ಉಂಡು ಹೋಗ್ಬೇಕಂತ ಅಪೇಕ್ಷೆ ಆಗಿದೆ. ಹೌದು, 5 ತೆನಿ ಕೊಡೋ ಮಗನ. 5 ತೆನಿ ಇಲ್ಲ ತಾಯಿ. ಹೌದು, 5 ತೆನಿ ಅಂತೂ ಕಾಣುವಲ್ಲ ಮಗನೇ. ಆಹಾ, ಸ್ವಲ್ಪ ನೀರನ್ನ ಕುಡಿಸೋ ನನಗೆ ತಾಯಿ. ಅನ್ನಕ ಬಡತನ ನೀರಿಗೇನು ಬಡತನಿಲ್ಲ. ಹೌದು, ಎಲ್ಲಿದ್ರು ನೀರು ತಂದು ಕುಡಿಸ್ತೀನಿ ಅಂತೇಳಿ ಕಂಬಳಿ ಗದಿಗೆ ಮಾಡಿ ಹೆಗಲಿ ಮೇಲೆ ಕೊಡ ಹೊತ್ಕೊಂಡು ಹೌದು ಬಡವ ಹೊಳಿಗೆ ನಡುದ ಹೊಳಿಗೆ ಬಂದು ಹೌದು ಕೈಕಾಲು ಮುಖ ಹತ್ತುಕೊಂಡು ಕೊಡ ತುಂಬಾ ಚೆನ್ನಾಗಿ ತೊಳೆದು ಕೊಡ ತುಂಬಾ ನೀರು ತುಂಬಿಟ್ಟ. ಆಹಾ, ಅಂಬಾದೇವಿ ಬಂದಾಳೆ ನೀರು ಕುಡಿಸ್ಬೇಕಂತೇಳಿ. ಹೌದು, ಹೆಗಲಿ ಮೇಲೆ ಕೊಡೋದು ಕೊಡ ಹೊತ್ಕೊಂಡು ಹೊಲಕ ಬರು ಅಂಬಾ ಎಲ್ಲಮ್ಮ ನೋಡ್ತಾ ಇದ್ದಾಳೆ. ಹೌದು, ಇವನು ಭಕ್ತಿ ನೋಡ್ಲಿಕ್ಕೆ ಬಂದಿನಿ, ಇವನಿಗೆ ನಾನು ಭಕ್ತಿ ನೋಡಿ ಪರೀಕ್ಷೆ ಮಾಡಿ ಇವನಿಗೆ ವರು ಕೊಡೋಣಂತೇಳಿ ಉದೋ ಅಂತೇಳಿ ಭಂಡಾರ ಹೋಗಿಬಿಟ್ಲು. ಎಂತ ಹೊಲ ಬೆಳೆಸಾಳ, ಒಂದೊಂದು ತೇನಿ ಸೇರು ಅಚ್ಚರು 3 ಪಾವು ಕಾಳು ಉದಿರ್ಬೇಕು ಅಂತ ಹೊಲ ಬೆಳೆಸಿ ದೇವಿ ಕುಂತಲ್ಲಿ ಕುಂತ. ಬಡವ ಬಂದು ನೋಡ್ತಾನೆ ಹೊಲದ ಗುರ್ತ ಸಿಗುವ, ಇದು ಯಾರು ಹೊಲ ಇರಬಹುದು, ಏನು ಹೊಲ ಬೆಳೆದೈತೆ, ನನ್ನ ಹೊಲ ಬರೀ ಕರಿಕಿ ಬಾದಿ ಬೆಳೆದಿತ್ತು. ಹೌದು, ದಾರಿ ತಪ್ಪಿ ಬಂದಿನ ಅಂತ ಹೇಳ್ತಲ್ಲ, ಹೊಲ ಬಿಟ್ಟು ಮುಂದಕ್ಕೆ ಹೋಗ್ತಿದ್ದ. ಅಂಬಾದೇವಿ ನೋಡ್ತಾಳೆ, ಯಾಕೆ ಬಡವ ನಿನ್ನ ಹೊಲಕ್ಕೆ ಬಾರಪ್ಪ, ನಿನ್ನ ಹೊಲ ಬಿಟ್ಟು ಎಲ್ಲಿ ಹೋಗ್ತಿದಿ. ಓಹೋ ತಾಯಿ, ಇಂತ ಹೊಲ ನನಗಿದ್ರೆ ಬಡವಂತ ಯಾರಂದ. ಹೊಲ ನಂದಲ್ಲ ಕಡಿಗೆ ಬಾದ ಎಲ್ಲಮ್ಮ, ನಿನ್ನ ಹೊಲ ನಾನು ಭಂಡಾರುಗ್ಗಿ ಬೆಳೆಸಿನಿ ನೋಡುವ. ಹೌದು, ಆಸಿದ ಕಂಬಳಿ ಕೋರಿ ಬನ್ನಿ ಮಾರ ಹೊಲದಾಗ ನೋಡ ನಾನು ಹೊಲದ ಗುರ್ತ ತೋರಿಸ್ತೀನಿ. ಆಶಿದ ಕಂಬಳಿ ಗೋರಿ ಬನ್ನಿಮರ ಎರಡು ಹೋರಿ ಗಿಡ್ಡ ಹೌದು ಹೊಲದಾಗ ಪಂಚಿ ಪಾಂಡವರ ಕಲ್ಲು. ಆಹಾ, ಹೊಲದ ಗುರ್ತ ತೋರಿಸಿದ ತಕ್ಷಣ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಿ. ಹೌದು ಬಾಲಾದೇವಿ ನನ್ನ ಬಡತನ ಬಯಲು ಮಾಡಿದೆವ್ವ, ಸಾಯವರಿ ಕುಂತು ಊಟ ಮಾಡಿದ್ರೆ ಹೊಲ ಸರಿಯದಿಲ್ಲ ದೇವಿ. ಈಗ ಏನು ಕೊಡ್ಲವ ಅಂದ. ಏನ್ ಕೊಡ್ತೇವ, ನಾನು ಕೊಟ್ಟಿದ್ದು ನಾನು ತಗೊಂಡು ಏನ್ ಮಾಡ್ಲಪ್ಪ. ಹೌದು ಮಗನೇ, ನನಗೆ ಐದು ತೆನಿ ಬೇಕಾಗ ತಗೊಂಬಾ. ಐದು ತೆನಿ ಊಟ ಮಾಡಿ ನೀರು ಕುಡಿದು ಹೋಗಾಲಿಕ್ಕೆ ಇನ್ನು ಸ್ವಲ್ಪ ಭಂಡಾರುಗ್ಗಿ ಹೌದು ನಿನಗೆ ಐಶ್ವರ್ಯ ಕೊಟ್ಟು ಹೋಗ್ತೀನಿ. ಒಳ್ಳೇದು ತಾಯಿ ತರ್ತೀನಿ. ವರು ಕೊಟ್ಟು ದೇವರಿಗೆ ಶಿರ ಕೊಡ್ಬೇಕು. ಆಹಾ, ನೀನು ಕೊಟ್ಟಿದ್ದು ನೀನು ಕೊಡಕ್ ನಂದೇನು ಗಂಟು ಹೋಗೋದಿಲ್ಲ. ಹೌದು, ಐದು ತೆನಿ ಮುರ್ಕೊಂಡ್ ಬರ್ತೀನಿ ಅಂತೇಳಿ ಹೊಲ್ದಾಗ. ಬೇರೆ ಹೊಲದಲ್ಲಿ ಹೋಗಿ ಐದು ತೆನಿ ಮುರ್ಕೊಂಡು ತನ್ನ ಹೊಲ್ದಾಗ ಬಂದ ನೀಡಿದ್ರೆ ದೇವಿ ನೋಡಿ ನಗತಾ ಇದ್ದಾಳೆ. ಒಲದ್ರ ಮಾಯಿ ಒಲಿಲ್ದ್ರೆ ವಿಧಿ ಮಾಯಿ, ಹೌದು ಒಲದ್ರೆ ತುಕ್ಕಮ್ಮ ಒಲಿಲ್ದ್ರೆ ತಲೆ ಹಿಡಿದು ತಿಕ್ಕಮ್ಮ. ನಿನ್ನ ಹೊಲದಲ್ಲಿ ತೆನಿ ತಗೊಂಬಂದ್ರೆ ಬೇರೆ ಹೊಲದಾಗ ತಂದೆಲ್ಲ. ಹೌದು, ಕಳುವು ಮಾಡಿದ ಬೆಳೆಸಿ ನಾನು ಉಣ್ಣೋದಿಲ್ಲ. ಇಲ್ಲಮ್ಮ, ನಾನು ಕಳುವು ಮಾಡಿಲ್ಲ, ನಿನ್ನ ಪಾದ ಸಾಕ್ಷಿ ಪ್ರಮಾಣ ಮಾಡ್ದ. ಹೌದು, ನಿನ್ನ ಹಡ್ಲಿಗೆ ಸಾಕ್ಷಿ, ಪರಶುರಾಮ್ ಸಾಕ್ಷಿ. ನೀನು ಬೇಕಾದ ಭಾಷೆ ಮಾಡಿ ನನ್ನ ಮನಸ್ಸು ಒಪ್ಪದಿಲ್ಲ. ಒಪ್ಪದಿಲ್ಲ, ನಿನ್ನ ಹೊಲದಲ್ಲಿ ಬೆಳೆಸಿ ಒಂದೇ ತಂದು ಕೊಡು ಊಟ ಮಾಡಿ ಹೋಗ್ತೀನಿ. ಓಹೋ ಅಮ್ಮ, ಇಷ್ಟು ಪ್ರಮಾಣ ಮಾಡಿದ್ರು ನೀನು ಒಪ್ಪಲ್ಲೇ? ಒಪ್ಪೋದಿಲ್ಲ. ಮರ್ಯಾದೆ ನೀವು ಐದು ತೆನಿ ತಿಂದು ಹೊಲ ಬಿಡ್ತೀಯ ಎಲ್ಲಮ್ಮ? ಇಲ್ಲ ಅಂದ್ರೆ ಹೌದು ಗಂಟೆ ಕೇಳ್ತೀನಿ. ಮೈಯಲ್ಲ ಹುಳೆ ಬರದ ನಿನ್ನನ್ನು ಹೊಡೆ ಬಡ್ದು ಕಂಬಳಿ ಕವರಿಯಲ್ಲಿ ಕಟ್ಟಿ ಹೊಳಿಗೆ ಹೊತ್ತುಬಿಟ್ಟನು. ಉದು ಅಂದ್ರ ನಿನಗೆ ಚಂದ ಆಗುದಿಲ್ಲ, ಹೊಲ ಬಿಡಮ್ಮ ಅಂದ. ಹೌದು, ಅವರು ಕೊಟ್ಟೆ ಗರು ಬಂತು ಮಗನೇ. ನಿನ್ನ ಭಕ್ತಿ ನೋಡಿ ನಿನಗೆ ಉದ್ಧಾರ ಮಾಡ್ಬೇಕಂತ ಬಂದಿದ್ದೆ. ನಿನ್ನಲ್ಲಿ ಕೆಟ್ಟ ಗುಣ ಕೆಟ್ಟ ಬುದ್ಧಿ ಇರೋದಕ್ಕೆ ನಿನಗೆ ಒಂದು ಮಾತು. ಹೌದು, ಮನೆ ತುಂಬಾ ಮಕ್ಕಳಿರ್ಲಿ, ಮನೆಯಾಗ ಕೂಳಿ ಇರಬಾರ್ದು. ಕೂಳಿದ ಗಿಚ್ಚಿಗೆ ನೀನು ಕಳು ಮಾಡಂತ ಹೇಳಿ ಹೌದು ದೇವಿ ಶ್ರಾಪನ ಕೊಟ್ಟು ಮುಂದೆ ಬಂದ್ಲ. ಅಂಬಾದೇವಿ ಎರೆ ಹೊಲದಲ್ಲಿ ಒಬ್ಬ ರೆಡ್ಡಿ ನಿಂತ. ಹೌದು, ಆ ರೆಡ್ಡಿ ಅಮ್ಮನ್ನ ಬರಮಾಡಿ ಕಡ್ಲಿಗೆ ತುಂಬಾ ಸೌತಿಕಾಯಿ ಕಡ್ಲಿ ಗಿಡ ಐದು ತೆನೆ ಬೇಕಾದ ಪ್ರಸಾದ ಕೊಟ್ಬಿಟ್ಟ. ಹೌದು, ಅವನಿಗೆ ಒಂದು ವಾಸನ ಕೊಟ್ಲು ರೆಡ್ಡಿಯಲ್ಲ ನೀನು ಬಂಗಾರ ಕಡ್ಡಿ ಅಂತೇಳಿ. ಹೌದು, ದೇವಿ ತನ ಗುಡಿಗೆ ಹೋಗ್ಯ ಅಂಬ ಎಲ್ಲಮ್ಮ ಹೋಗ್ಯ ಶರದಿ ಪರ ಪರ ಪ ಗಣಸುತ ದೇವಿ ಎಲ್ಲಮ್ಮ ಗಣನ ದೇವಾಯ ತೀರಾರುತಿಯ ಗಂಧ ಆಖ್ಯದ ಚಂದ್ರ ಪೂಜೆ ಮಾಡಿ ಗಂಧ ಆಖ್ಯದ ಚಂದ್ರ ಪೂಜೆ ಮಾಡಿ ದೇವಿ ಅಂಬ ಗಣನ ದೇವಾಯ ತೀರಾರುತಿಯ ಲಂಕಿಯು ಹನುಮಂತ ಹೋಗಿ ಲಂಕಿಯು ಸುತ ರಾಮ ಲಕ್ಷ್ಮಣ ಗಣನ ದೇವಾಯ ತೀರಾರುತಿಯ ಅಂಬನ ಬೆಳಗಿ ರಾರುತಿಯ ತೀರಾರುತಿಯ ಜಯ ಜೈನಂ ಪಾದ ಪಾರ್ವತಿ ಪತಿ ಹರ ರಮ ಕುಂಡಲೀಕ ವರದ ಹರಿವಿಟ್ಟು ಸ್ನೇಹಿತರೆ, ಇದುವರೆಗೆ ದುರ್ಗಪ್ಪ ಹನುಮಂತಪ್ಪ ಪರಾಜಯ ಮತ್ತು ತಂಡದವರಿಂದ ಗೊಂದಲ್ಗೆರೆ ಪದಗಳನ್ನು ಕೇಳಿದಿರಿ. ರಾಜ ಶರ ವೇಗದ ಸರದಾರ ಯೋನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜೆ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗೆ ಬಂತೊಂದು ಭೂತ. ಯಾರು ಯಾರು ನೀ ಯಾರು ಅಂತ ಕೇಳದ ರಾಜ. ನಿನ್ ಹಂಗ ದಿನಾ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ, ನೀನು ಬರ್ತೀಯೇನು ನನ್ ಜೊತೆ? ಇಲ್ಲ ಇಲ್ಲ, ನಾನು ಬದುಕಬೇಕು. ಅಂದ್ಮೇಲೆ ರಾಜ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ. ದ್ವಿಚಕ್ರ ಓಡಿಸೋ ಮುಂದ ಹೆಲ್ಮೆಟ್ ಧರಿಸ್ರಿ, ನಿಮ್ ತಲೆ ಉಳಿಸ್ರಿ. ಇಲ್ಲಾಂದ್ರ ನನಗ್ ಕಂಪನಿ ಕೊಡ್ರಿ.